ನೆಲ್ಕಾಯ್ಕೊಂಡು ಗೆಪ್ಪೆಸಿನ ರೆಡಿ ಇತ್ತು, ಹಂಗಾಗಿ ನೆಲ್ಕಾಕಿದ್ವಿ. ಆಮೇಲೆ ಇತ್ತೀಚೆಗೆ ಪ್ಯಾಕೆಟ್ ಬಂದ್ಮೇಲೆ ಪ್ಯಾಕೆಟ್ ಮಾಡಿ ಸಸಿ ಮಾಡ್ತಾ ಇದಾರೆ ಈಗ. ಅವತ್ತಿನದು ಗಿಡಕ್ಕೂ ಇವಾಗಿನ ಗಿಡಕ್ಕೂ ಏನ್ ವ್ಯತ್ಯಾಸ ಕಾಣ್ತೀರ ಕೃಷಿಯಲ್ಲಿ? ಅಲ್ಲ, ಅವತ್ತಿನ ಗಿಡಕ್ಕೆ ಅಂದ್ರೆ ಗೆಪ್ಪೆ ತಯಾರು ಮಾಡಿ ಅಂದ್ರೆ ಅದು ಒಟ್ಟು ಗೆಪ್ಪೆ ಮಣ್ಣು ಒಡಿದ ರೀತಿ ಗುಂಡಿಗೆ ಹಾಕ್ಬೇಕು ನಾವು. ಅಡಿಕೆ ಗಿಡ ಗೆಪ್ಪೆ ಒಡಿತು ಅಂದ್ರೆ ಅದು ಸಸಿ ಹತ್ತದಲ್ಲ, ಸಾಯುತ್ತೆ. ಹಂಗ ಅದನ್ನ ಹುಷಾರಾಗಿ ಗೆಪ್ಪೆ ಎರೆ ಮಣ್ಣಿನಲ್ಲಿ ಗೆಪ್ಪೆ ಮಾಡಿ ನಾಟಿ ಮಾಡ್ತಾ ಇದ್ವಿ. ಆ ಒಂದು ವಿಧಾನ ಹೇಳ್ರಿ, ಯಾವ ತರ ಗೆಪ್ಪೆ ಮಾಡ್ಕೊಂಡ್ರಿ? ನೆಲ ಮಟ್ಟ ಮಾಡಿ ಬೀಜ ಊರಿದ್ವ, ಇಷ್ಟು 3-4 ಇಂಚ್ ಅಂತರಕ್ಕೆ ಒಂದು ಬೀಜ ಊರಿದ್ವಿ. ಅದನ್ನ ಗೆಪ್ಪೆ ತೆಗಿಬೇಕಾರೆ ಸಸಿಯ ಈ ಆರೆಕೋಲು ಅಗಲ ಎಲೆ ಮಾಡ್ಕೊಂಡು ಅದನ್ನ ಸುತ್ತಲೂ ನೆಲಕ್ಕೆ ಅದಿಮಿ ಬೇರು ಇರಕ್ಕೆ ಹಾಗೆ ಮಣ್ಣು ಎಪ್ಪಿಸ್ಕೊಂಡಿರ್ತಿದ್ವಿ. ಉಂಡಿಯ ಮಣ್ಣು ತಗೊಂಡು ಅದನ್ನ ನಂಗೆ ಗೆಪ್ಪೆ ಒಡೆಯೋ ರೀತಿ ತಗೊಂಡೋಗಿ ಗುಣಿಗಿಡ್ತಿದ್ವಿ. ಎಷ್ಟು ಗಿಡ ಮಾಡ್ಕೊಂಡ್ರಿ ಅವಾಗ? ಅವಾಗ ಸದ್ಯಕ್ಕೆ ಒಂದು 400 ಗಿಡ ಹಾಕಿದ್ವಿ. 400 ಗಿಡ ಹಾಕಿ ನಾಟಿ ಮಾಡಿ ಆಮೇಲೆ ಒಳಗೆ ಬಾಳೆ ಹಾಕಿದ್ವಿ. ಅಂದ್ರೆ ಈ ಗೆಪ್ಪೆ ಗಿಡ ಮಾಡ್ಬೇಕಾದ್ರೆ ಅದನ್ನ ಎಷ್ಟು ವರ್ಷ ನೀವು ಹೊರಗಡೆ ಇಟ್ಟು ಸಾಕಿದ್ರಿ? ಅದನ್ನ ಒಂದೇ ವರ್ಷ, ಒಂದ್ ವರ್ಷ ಆದ ಕೂಡಲೇ ಅದು ಹೆಚ್ಚು ಕಮ್ಮಿ 1-1.5 ಅಡಿ ಎತ್ತರ ಬಂತು ಗಿಡ, ಅವನ್ನ ನಾಟಿ ಮಾಡಿದ್ವಿ. ನಾಟಿ ಮಾಡೋಕ್ಕಿಂತ ಮುಂಚೆಯಾಗಿ ಈ ಮುಂಚೆ ನಿಮ್ದು ಭೂಮಿ ಗದ್ದೆ ಮಾಡಿದ್ರಿ ಅಂತ ಹೇಳಿದ್ರಿ, ಆ ಗದ್ದೆನ ಯಾವ ರೀತಿ ತೋಟ ಮಾಡ್ಲಿಕ್ಕೆ ಅದ ಯಾವ ತರ ಚೇಂಜ್ ಮಾಡ್ಕೊಂಡ್ರಿ? ಒಂದ್ ಬೆಳೆ ಶೇಂಗಾ ಹಾಕಿದ್ವಿ ಬೇಸಿಗೆ, ಆಮೇಲೆ ತಿರುಗಿ ಒಂದ್ ಬೆಳೆ ರಾಗಿ ಮಾಡಿ ಆ ಭೂಮಿ ಎಲ್ಲ ಅದ ಮಾಡ್ಕೊಂಡು ಉಡಿ ಮಣ್ಣು ಮಾಡ್ಕೊಂಡು ಲೆವೆಲ್ ಮಾಡ್ಕೊಂಡ್ವಿ. ಮಣ್ಣು ಉಡಿ ಆಯ್ತು ಅವಾಗ. ಅಂದ್ರೆ ಸಡನ್ ಆಗಿ ನೀವು ಬೆಳೆನ ಚೇಂಜ್ ಮಾಡಿದಾಗ ಅಡಿಕೆ ಹಾಕ್ಲಿಲ್ಲ ಈ ಮತ್ತೆ ಶೇಂಗಾ ಮತ್ತೆ ರಾಗಿನ ಹಾಕಿದ್ರೆ ಏನಕ್ಕೋಸ್ಕರ ಆತರ? ಅದಕ್ಕೆ ಸಡನ್ ಗದ್ದೆ ಅಂದ್ರೆ ಭೂಮಿ ಗಂಟು ಇರುತ್ತ ಅವಾಗ, ಅದು ಅದ ಬರಲ್ಲ. ಆಮೇಲೆ ಅದರಿಂದ ಒಂದ್ ಬೆಳೆ ಶೇಂಗಾ ಹಾಕಿದ್ವಿ ಬೇಸಿಗೆ, ಮತ್ತೆ ತಿರ್ಗಿ ಮಳೆಗಾಲಕ್ಕೆ ರಾಗಿ ನಾಟಿ ಮಾಡ್ಕೊಂಡು ತಿರ್ಗ ವರ್ಷಕ್ಕೆ ಮತ್ತೆಲ್ಲ ಒಳ ಭೂಮಿ ಪುಡಿ ಮಾಡ್ಕೊಂಡು ಸಸಿ ರೆಡಿ ಮಾಡ್ಕೊಂಡು ನಾಟಿ ಮಾಡಿದ್ವಿ ಅಡಿಕೆನ. ಎಷ್ಟು ಬಿತ್ತು ನಿಮ್ಗೆ ಆ ಸಮಯದಲ್ಲಿ ಖರ್ಚು? ಖರ್ಚು ಅಂದ್ರೆ ಬೀಜ ತಂದಷ್ಟೇ ಖರ್ಚು ಸರ್, ಇನ್ ಬಾಕಿ ಎಲ್ಲ ನಾವು ಸ್ವಂತ ಕೆಲಸ ಮಾಡಿರೋದೆ, ಬೀಜದೊಂದೇ ಖರ್ಚು ಅಷ್ಟೇ. ಆ ಬೀಜ ತಂದ್ರಿ, ಗಾಜನೂರು ಬೀಜನೇ ಹಾಕಬೇಕು ಅನ್ನೋದೇನು ಅನ್ನಿಸ್ತಾ ಬೇರೆ ಕಡೆ ಎಲ್ಲ ಸಿಕ್ತಿತ್ತು ಬೀಜಗಳು? ಇಲ್ಲ, ಅಲ್ಲಿ ನಮಗೆ ಪರಿಚಯಸ್ತರಿದ್ರ, ಹಳೆ ತೋಟ ಇತ್ತಲ್ಲ, ಹಂಗಾಗಿ ಒಟ್ಟು ಒಂದು 60-70 ವರ್ಷದ ತೋಟದಿಂದ ಬೀಜ ತರಬೇಕು ಅಂತ ಹೇಳಿದ್ರು, ಹಂಗಾಗಿ ನಾವು ತಗೊಂಬಂದ್ವಿ ಅಷ್ಟೇ. ಎಕರೆಗೆ ಎಷ್ಟು ಗಿಡಗಳನ್ನ ಹಾಕಿದ್ರಿ ತಾವು? ಅಂದ್ರೆ ಫಸ್ಟ್ 1/2 ಎಕರೆಗೆ ಹಾಕಿದ್ವಿ, ಅದಕ್ಕೆ 3/4 ಎಕರೆ ಒಂದು 400 ಗಿಡ ಕುಂತು, 400 ಗಿಡ ಬೆಳೆಸಿದ್ವಿ ಫಸ್ಟ್. ಆಮೇಲೆ ನೆಕ್ಸ್ಟ್ ಮೇಲ್ಗಡೆ ಕಾಲಿಂದ ಮೇಲ್ಗಡೆ ಒಣ ಭೂಮಿ ಇತ್ತು, ಅದಕ್ಕೆ ನೀರ್ ವ್ಯವಸ್ಥೆ ಮೋಟರ್ನಿಂದ ನೀರು ಹೊಡ್ಕೊಂಡು ಅದನ್ನು ಗಿಡ, ಅದಕ್ಕೆ ತೆಂಗಿನ ಗಿಡ ಕಟ್ಟಿದ್ವಿ ಫಸ್ಟ್ ಬೆದ್ದು ಜಮೀನಿಗೆ. ಅವು ನೀರು ಒತ್ತು ವಹಿಸಿ ಹಾಕಿದ್ವಿ ತೆಂಗಿನ ಗಿಡ, ಅವು ಫಸಲು ಬರೋ ತನಕಲೂ ನೀರಾವರಿ ಏನು ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ, ಕೊಡದ ತುಂಬಿ ಗೊತ್ತೆ 40 ಗಿಡನು ಸಾಕಿದ್ವಿ. ಆಮೇಲೆ ಸ್ವಲ್ಪ ಕೈ ಬಂಡವಾಳ ಬಂದ್ಮೇಲೆ ಒಂದು ಆಯಿಲ್ ಮೋಟರ್ ಮಾಡ್ಕೊಂಡು ನೀರಾಸ ವ್ಯವಸ್ಥೆ ಮಾಡ್ಕೊಂಡ್ವಿ. ಆಮೇಲೆ ಮತ್ತೆ ಅಡಿಕೆ ತೋಟ ಇನ್ನೂ ಜಾಸ್ತಿ ಮಾಡ್ಕೋಬೇಕಲ್ಲ ಅಂತೇಳಿ ಅದ್ರೊಳಗೆ ಮತ್ತೆ ಅಡಿಕೆ ಕಟ್ಟಿದ್ವಿ. ಈಗ ಆಲಿ ಅಡಿಕೆನೂ ಐತೆ, ತೆಂಗು ಐತೆ. ಅದರಲ್ಲಿ ದಾಯ ಎಲ್ಲ ಯಾವ ತರ ಮಾಡ್ಕೊಂಡ್ರಿ? ದಾಯ ಅಂದ್ರೆ ಅದೊಂದು 5 ಅಕಡಿ ಪಟ್ಟಿ ಅಷ್ಟೇ, ಉದ್ದ ಪಟ್ಟಿ. ಆ ಕಡೆ ಕಡೆ 2 ಸಾಲ ತೆಂಗಿನ ಗಿಡ ಇದಾವೆ, ಮಧ್ಯದಾಗ ಅದೇ 8-7.5 ಅಡಿ ದಾಯಕ್ಕೆ ಅಡಿಕೆ ಮಾಡಿ ಕಟ್ಟಿದೀವಿ. ಅಂದ್ರೆ ಮಧ್ಯಕ್ಕೆ ತೆಂಗಿನ ಗಿಡ ಇದ್ದು ಅಕ್ಕಪಕ್ಕ ಅಡಿಕೆ ಗಿಟ್ಟಾಗ ಅಡಿಕೆಗೆ ತೊಂದರೆ ಆಗಲ್ವಾ? ತೊಂದರೆ ಆಗುತ್ತೆ, ಸ್ವಲ್ಪ ಸೋಲೆ ಆಗುತ್ತೆ. ಆದ್ರೆ ಮತ್ತೆ ಈ ತೆಂಗು ತೆಗಿಯಕ್ಕಾಗಲ್ಲ, ತೆಂಗು ಬರುವಂತೆ ಬರುತ್ತೆ, ಅಡಿಕೆನೂ ಬರುತ್ತೆ. ಅಂದ್ರೆ ಈಗ ಮರ ಮೇಲೋದ್ಮೇಲೆ ಫಸಲು ಚೆನ್ನಾಗಿ ಬರುತ್ತೆ, ಅಡಿಕೆನೂ ಬರುತ್ತೆ, ತೆಂಗು ಬರುತ್ತೆ. ಆದ್ರೂ ಮತ್ತೆ ಏನ್ ಅನಿವಾರ್ಯ, ಈಗ ತೆಂಗಿನ ಗಿಡ ತೆಗಿಯಕ್ಕಾಗಲ್ವಲ್ಲ, ಹಂಗಾಗಿ ಒಳಗೆ ಅಡಿಕೆ ಅದು ಒಂದು 3/4 ಎಕರೆಗೆ ಅದು ಸುಮಾರು ಅಡಿಕೆ ಒಂದು 2-3 ಕ್ವಿಂಟಲ್ ಅಡಿಕೆನೂ ಬರುತ್ತೆ, ಒಂದು 60,000-70,000 ರೂಪಾಯಿ ಕಾಯಿ ಬೀಳುತ್ತೆ. ಹಂಗಾಗಿ ಎರಡನ್ನೂ ಬಿಟ್ಕೊಂಡಿದೀವಿ. ಅಂದ್ರೆ ನಿಮಗೇನು ಅಡಿಕೆ ಹಾಕೋದ್ರಿಂದ ಲಾಸ್ ಇಲ್ಲ? ಇಲ್ಲ, ಲಾಸ್ ಇಲ್ಲ ಸರ್. ಏನ್ ಸ್ವಲ್ಪ ಇಲಿ ಕಾಟ ಅದು ಆಗುತ್ತೆ, ಅದಕ್ಕೆ ಕಾಯಿ ಕೆಡಬೇಕಾರೆ ಏನ್ ಮಾಡ್ತೀವಿ, ಇಲಿ ಔಷಧಿ ಮಾರ್ಕೆಟ್ಸ್ ಬಿಡ್ತೀವಿ. ಹಂಗಾಗಿ ಇಲಿ ಸಂಖ್ಯೆ ಕಡಿಮೆ ಆಗಿ ಏನ್ ತೊಂದರೆ ಏನಾಗ್ತಾ ಇಲ್ಲ. ಈ ಅಡಿಕೆ ಮತ್ತೆ ತೆಂಗು ಜೊತೆಗೆ ಹಾಕಿದಾಗ ಕಳೆಗಳು ಬಂದೇ ಬಿಡುತ್ತವೆ, ಅದ್ರ ನಿರ್ವಹಣೆಯಲ್ಲಿ ಯಾವ ರೀತಿ ಮಾಡ್ತಿದ್ರಿ? ಮೊದಲು ಎತ್ತಿದ್ದು ಬೇಸೆ ಹೊಡೆದು ತೆಗಿತಾ ಇದ್ವಿ, ಗುಣೆ ಬಡ್ಡೆಗೆ ಕೈಯಿಂದ ಕಿತ್ತು ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಈಗ ಎತ್ತುಗಳಿಲ್ಲ, ಸಣ್ಣ ಟ್ಯಾಕ್ಟರ್ಗೆ ಕಲ್ಟಿವೇಶನ್ ಮಾಡಿಸಿ ಈ ಮಳೆಗಾಲ ಟೈಮ್ನ ಕಲ್ಟಿವೇಶನ್ ಮಾಡೋಕ್ಕಾಗಲ್ಲ, ರೌಂಡ್ ಅಪ್ ಹೊಡೆದು ಕಳೆ ಹುಲ್ಲು ನಿಯಂತ್ರಣ ಮಾಡ್ತೀವಿ. ಈಗ ಮುಂಚೆಲ್ಲ ಯಾವ ತರ ಮಾಡ್ತಿದ್ರಿ? ಅಂದ್ರೆ ಈಗೆಲ್ಲ ರೌಂಡ್ ಅಪ್ ಹೊಡೆದಾಗ ಭೂಮಿ ಹಾಳಾಗುತ್ತೆ ಅಂತ ಹೇಳ್ತಾರೆ, ಫಲವತ್ತತೆ ಹೋಗುತ್ತೆ ಅಂತ ಹೇಳ್ತಾರೆ, ನೀವೇನ್ ಮಾಡ್ತೀರಿ? ಏನು ಮಾಡಂಗಿಲ್ಲ ಸರ್, ಅನಿವಾರ್ಯ. ಆದ್ರೆ ಇದು ಕಳೆ ಹೊಡೆಯೋ ಮಿಷಿನ್ ತಂದು ಕಳೆ ಕ್ಲೀನ್ ಮಾಡ್ಕೋಬೇಕಷ್ಟೇ, ಇಲ್ಲಂದ್ ಕೈಯಿಂದ ಕೀಳಕ್ಕಂತೂ ಆಗಲ್ಲ, ಜನ ಸಿಗಲ್ಲ ಈಗ. ಅದೇ ವರ್ಷದಾಗ 1-2 ಸರಿ ರೌಂಡ್ ಅಪ್ ಹೊಡೆದು ಕ್ಲೀನ್ ಮಾಡ್ಕೋಬೇಕಷ್ಟೇ. ಜೊತೆಗೆ ಗೊಬ್ಬರದ ಬಗ್ಗೆ ಮಾತಾಡಿದ್ರೆ, ನೀವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇದೀರಾ ಅಥವಾ ಸಾವಯವ ಕೃಷಿ ಮಾಡ್ತಾ ಇದೀರಾ? ಇಲ್ಲ, ದನ ಸಾಕೊಂಡಿದೀವಿ, ದನಿನ ಗೊಬ್ಬರ ವರ್ಷಕ್ಕೆ 1 ಸರಿ ಹಾಕ್ತಿವಿ, 1-2 ಸರಿ ಮುಂಗಾರು ಹಿಂಗಾರಿನಾಗೆ ರಾಸಾಯನಿಕ ಗೊಬ್ಬರನು ಹಾಕ್ತಿವಿ.

ಅದು ಎರೆ ಮಣ್ಣು, ಸಸಿ ಬೇರು ಉಸಿರಾಡಕ್ ಕೊಡಲ್ಲ, ಉಸಿರು ಕಟ್ಟಿ ಗಿಡ ಹೋಗ್ತವೆ ಅಂತ ಅಂದ್ರು. ಅದೊಂದು ಸಮಸ್ಯೆ ಆಯ್ತು ಅಷ್ಟೇ. ಹಂಗಾಗಿ ಒಂದು ಮೂರ್ನಾಲ್ಕು ಜನ ತೋಟ ಹಾಳಾಗ್ಬಿಟ್ಟು ಅವಾಗ. ಅದೇ ಮಣ್ಣು ಹಾಕಿದ್ರೂ ಚೆನ್ನಾಗದಾವೆ. ಅಂದ್ರೆ ಬೇರು ಉಸಿರಾಡಬೇಕು. ಹ್ಮ್, ಬೇರು ಉಸಿರಾಡಬೇಕು. ನಾವೇನ್ ಮಾಡ್ತೀವಿ, ಮಣ್ಣು ತೋಟಕ್ಕೆ ಮಣ್ಣು ಹೊಡಿಬೇಕು ಹೊಡಿಬೇಕು ಅಂತಂದೇಳಿ ಅರ್ಧ ಅಡಿ ಮುಕ್ಕಾಲಡಿ ಒಂದ್ ಅಡಿ ತನಕಲೂ ಅಳ್ಕಾಯ್ ಬಿಟ್ಬಿಡ್ತೀವಿ. ಹಂಗಾಗಿ ಅದು ಬೇರ್ ಮೇಲ್ ಬೇರ್ ಹೊಡ್ಕೋನ ತನಕ ತೊಂದರೆ ಆಗತ್ತೆ. ಬೇರ್ ಹೊಡ್ಕಂದ್ರೆ ಪರವಾಗಿಲ್ಲ, ಇದು ಎರೆ ಮಣ್ಣಲ್ಲ, ಹಂಗಾಗಿ ಉಸಿರಾಟಕ್ಕೆ ಕೊಡಲ್ಲ. ಅದೇ ಬೇರೆ ಕೊಟ್ಟಿ ಮಣ್ಣು ಕಲ್ಚರ್ಡ್ ಮಣ್ಣು ಅಂತ ಹೊಡೆದವು ಏನೂ ಆಗಿಲ್ಲ. ಈ ಕೆರೆ ಮಣ್ಣು ಎರೆ ಮಣ್ಣು ಹೊಡೆದವು ಮಾತ್ರ ಆ ತರ ಆಗಿದೆ ತೋಟಗಳು. ಲಾಸ್ ಅನ್ಸ್ಲಿಲ್ಲ ಅವಾಗ? ಲಾಸ್ ಅನ್ಸಲ್ಸ ಹತ್ತು ಕ್ವಿಂಟಲ್ ಆಗತ್ತ, ಬರೀ ಎರಡು ಮೂರು ಕ್ವಿಂಟಲ್ ಆಯ್ತು, ಮರನೇ ಹೋಗ್ಬಿಟ್ವಲ್ಲ. ಮತ್ತೆ ಒಳದಾಯ ಕಟ್ಟಿಗೆಂದು ಅದ್ರದ ಅಡಿಕೆ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಐತಿ. ಈಗೇನು ಅನಿಸ್ತಿದೆ ನಿಮ್ಗೆ? ಈಗೇನು ಪರವಾಗಿಲ್ಲ ಸರ್, ಈಗ ಉತ್ತಮ. ಅಂದ್ರೆ ಅವಾಗ್ಲೇ ನಾವ್ ಈ ಒಂದು ಕೆಲಸ ಮಾಡ್ಬೇಕಾಗಿತ್ತು ಅಂತಾನೆ ಅನಿಸ್ತಾ? ಅವಾಗ್ಲೇ ಮಾಡಿದ್ರೆ ಅನುಕೂಲ ಆಗತ್ತ. ನಾವೇ ಮಾಡಿದ್ವಿ, ಅವು ಮರ ಯಾವಾಗ ಹೋಗಿ ಜಾಸ್ತಿ ಆಗ್ಬಿಟ್ಟು ಒಂಥರ ಮನಸ್ಸಿ ಬೇಜಾರಾಗಿ ಕೈ ಬಿಟ್ಟು ಒಂದ್ ಎರಡು ವರ್ಷ ಬಿಟ್ಟು ಮರಗಳು ಹೋಗ್ಲತ್ತಲಾಗೆ ಆಮೇಲೆ ಹೊಸ ಗಿಡ ಕಟ್ಟಣ ಅಂತಂದು ಆಮೇಲೆ ಮತ್ತೆ ಒಳದಾಯ ಕಟ್ಟಿದ್ವಿ. ಮುಂಚೆ ಎಲ್ಲ ನೀರಿನ ಸಮಸ್ಯೆ ಭಾರಿ ಇತ್ತು ಈ ಕಡೆ? ಇಲ್ಲ ಸರ್, ನಮಗೇನ್ ಸಮಸ್ಯೆ ಆಗ್ಲಿಲ್ಲ. ಚಾನಲ್ ನೀರು ಇರೋದು, ಚಾನಲ್ ನೀರು ಒಂದ್ ವರ್ಷ ಸ್ವಲ್ಪ ಎಡವಟ್ಟ ಆಯ್ತು, ಕೆರೆ ನೀರು ಹುಡ್ಕಂದ್ವಿ. ಅಂದ್ರೆ ನಮಗೇನು ಅಷ್ಟು ಸಮಸ್ಯೆ ಆಗ್ಲಿಲ್ಲ. ಇಳುವರಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಬಂತು ಇಳುವರಿ ಅವತ್ತಿಂದ? ಅವತ್ತಿನ ಇಳುವರಿ ಸರ್, ಅದೇ ತೀರ್ಥಹಳ್ಳಿ ಗುಡ್ತಂದು ಎಕರೆಗೆ ಅರ್ಧ ಎಕರೆಗೆ ಎಂಟು ಕ್ವಿಂಟಲ್ ತನಕ ಬರೋದು ಅರ್ಧ ಎಕರೆಗೆ. ಈಗ ಅಷ್ಟು ಬರ್ತಾ ಇಲ್ಲ ಈಗ, ಯಾಕೆಂದ್ರೆ ಇನ್ನು ಸಸಿ ಗಿಡ ಈ ವಸ್ತ ಬಿಡ್ತಾ ಇದಾವೆ. ಇನ್ನೊಂದು ವರ್ಷ ಎರಡು ವರ್ಷ ಹೋಗ್ಬೇಕು, ಅಷ್ಟು ಇಂಪ್ರೂವ್ಮೆಂಟ್ ಆದ್ರೆ ಮತ್ತೆ ಇಳುವರಿ ಬರುತ್ತೆ. ಈಗ ಸದ್ಯ ಇವತ್ತಿನ ರೇಟಿನ ಪ್ರಕಾರವಾಗಿ ಎಷ್ಟು ಇಳುವರಿ ಬಂತು ಎರಡೆಕರೆ? ಎರಡೆಕರೆ ಅಂದ್ರೆ ಒಂದು ಹತ್ತು ಹನ್ನೆರಡು ಕ್ವಿಂಟಲ್ ಬಂದ ಸರ್. ಅಂದ್ರೆ ನೀವೇ ಚೇಣಿ ಮಾಡ್ತೀರಾ, ಕೊಟ್ಬಿಡ್ತೀರ? ಇಲ್ಲ, ನಾವೇ ಮಾಡ್ತೀವಿ ಸರ್, ನಾವೇ ತಂದು ನಾವೇ ಸ್ವಲ್ಪ ಬೇಸ್ ಒಣಗಿಸ್ತೀವಿ. ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಮಾಡ್ತೀರಾ ಹೋಗಿ? ಮುಂಚೆ ಭೀಮ್ ಸಮುದ್ರ ಹೋಗ್ತಿದ್ವಿ ಸರ್, ಈಗ ಇಲ್ಲೇ ಚನ್ನಗಿರಿ ಆಗಿರೋದ್ರಿಂದ ಎಲ್ಲ ಚನ್ನಗಿರಿಗೆ ಬಿಡ್ತೀವಿ. ಮ್ಯಾಮ್ ಕೋಸ್ನೇ ಶೇರ್ ಮಾಡಿಸಿದೀವಿ, ಮ್ಯಾಮ್ ಕೋಸಿ ಬಿಡ್ತೀವಿ. ಏನನ್ಸುತ್ತೆ ಎಷ್ಟು ರೇಟ್ ಅಲ್ಲಿ ಯಾವ ತರ ಕೊಡ್ತಾರೆ ಅಲ್ಲಿ? ರೇಟು ಕೊಡ್ತಾರೆ ಸರ್, ಮಾರ್ಕೆಟ್ ರೇಟ್ ಏನಿರುತ್ತ ರೇಟ್ ಕೊಡ್ತಾರೆ. ಇಲ್ಲಿ ಊರ ಕೈ ವ್ಯಾಪಾರ ಆದ್ರೆ ಒಂದ್ ಎರಡ್ ಸಾವಿರ ಮೂರು ಸಾವಿರ ಜಾಸ್ತಿ ಇರುತ್ತೆ ಕ್ವಿಂಟಾಲಿಗೆ. ಅಲ್ಲಿ ಕಡಿಮೆ ಇರುತ್ತೆ, ಆದ್ರೆ ನಮಗೆ ಅನುಕೂಲ ಇರುತ್ತೆ. ಅಲ್ಲಿ ತೂಕ ಗೀಕ ಎಲ್ಲ ಕರೆಕ್ಟ್ ಇರುತ್ತೆ, ಏನ್ ಮೋಸ ಇರಲ್ಲ. ಇಲ್ಲಿ ಕೈ ವ್ಯಾಪಾರ ಅಂತಂದ್ರೆ ಏನೇ ಅಂದ್ರೂ ಅದು ನಮಗೆ ಗೊತ್ತಾಗಲ್ಲ, ಹಂಗಾಗಿ ನಾವ್ ಅಲ್ಲಿ ಮಾರ್ಕೆಟ್ಗೆ ಬಿಡ್ತೀವಿ. ತೆಂಗಿನ ಕೃಷಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ತೆಂಗು ಮಾಡ್ತಾ ಇದೀರ? ತೆಂಗು ಈಗ ನಲವತ್ತು ವರ್ಷ ಆಗಿದೆ ಸರ್ ತೆಂಗು ಕಟ್ಟಿ. ಅವಕ್ಕೆ ಏನು ಈ ಅಡಿಕೆಗೆ ಹೆಂಗ್ ಗೊಬ್ಬರ ಮಣ್ಣು ಹಾಕ್ತಿವಿ ಆತರ ಹಾಕ್ತಿವಿ, ನೀರು ಹಾಯ್ಸ ಮಾಮೂಲಿ ಅಡಿಕೆಗೆ ನೀರು ಹಾಯಿಸ್ತೀವಿ. ಅವೇನ್ ಸಮಸ್ಯೆ ಇಲ್ಲ, ಏನ್ ಕಾಯಿ ಕೆಡುವುದು ಒಂದೇ, ಕೂಲಿ ಹೆಚ್ಚಿ ಕಾಯಿ ಕೆಡಿಸೋದು ತಂದಕ್ಕೆ ಮಾರೋದಷ್ಟೇ. ನಿರ್ವಹಣೆಯಲ್ಲಿ ಯಾವತರ ಮಾಡಿದ್ರಿ? ಆವಾಗ ಬೆಳೆಯ ತನಕ ಒತ್ತು ನೀರು ಹಾಕಿದ್ವಿ ಸರ್. ಅವಾಗ ಅಡಿಕೆ ಕಟ್ಟೋದಕ್ಕಿಂತ ಮುಂಚೆ ಕೊಡದಾಗೆ ತುಂಬ ಕಾಲಿಂದ ಪಕ್ಕದ ಕಾಲೇವಿತ್ತು, ಕಾಲುವೆಯಿಂದ ಒತ್ತೊತ್ಕೊಂಡೋಗಿ ನೀರು ಹಾಕಿ ಬೆಳೆಸಿದ್ವಿ ಗಿಡ. ಆಮೇಲೆ ಅವಕ್ಕೋಸ್ಕರ ಅಡಿಕೆ ಗಿಡ ಕಟ್ಟಿದ್ರೆ ನೀರು ಹಾಯಿಸಬಹುದಲ್ಲ ಅನ್ನೋ ಉದ್ದೇಶದಿಂದ ಅಡಿಕೆ ಗಿಡ ಕಟ್ಟಿದ್ವಿ ಒಳಗೆ. ಆವಾಗಿಂದ ನೀರು ಹಾಸ ಕತ್ತಿದ್ಮೇಲೆ ತೆಂಗು ಇಂಪ್ರೂವ್ಮೆಂಟ್ ಆಯ್ತು. ಯಾವೂರ್ದು ಸಸಿ ಅಂದ್ರೆ ಬೀಜ ಯಾವೂರಿಂದ ತಂದ್ರಿ? ಇಲ್ಲಿ ಒಳಕೆರೆ ಹತ್ರ ಆಡ್ನೂರು ಅಂತ ಇತ್ತು ಸರ್, ಅಲ್ಲಿ ನಮ್ ನೆಂಟ್ರಿದ್ರು, ಅವ್ರ ಹಳೆ ತೋಟ ಇತ್ತು, ಅವ್ರು ಸಸಿ ಮಾಡಿದ್ರು, ಆ ಸಸಿ ತಗೊಂಬಂದು ಹಾಕಿದ್ವಿ. ಅದು ಅಷ್ಟು ವರ್ಷದ ನಂತರ ಫಲ ಬಂತದು? ಅದು ಐದು ವರ್ಷಕ್ಕೆ ಬಂತು ಸರ್ ಫಲ. ಅಂದ್ರೆ ಚೆನ್ನಾಗಿ ಸುಖ, ನೀರಿನ ಕೊರತೆ ಇಲ್ದಂಗೆ ಸಾಕಿದ್ವಿ. ಅವು ಮೂರಡಿ ಗುಂಡಿ ಹೊಡೆದು ಅದಕ್ಕೆ ವರಮಣ್ಣು ತಂದು ಹಾಕಿ ಧನಿಯ ಗೊಬ್ಬರ ಹಾಕಿ ಆಮೇಲೆ ಸೊಪ್ಪು ಹಸಿ ಸೊಪ್ಪು ಅದನ್ನೆಲ್ಲ ಹಾಕಿ ಗುಂಡಿಗೆ ಒಂದು ಮೂರು ತಿಂಗಳು ಬಿಟ್ವಿ. ಬಿಟ್ಟ ಆಮೇಲೆ ಆದ್ರಿ ಮಳಿಗೆ ಸಸಿ ತಂದು ನಾಟಿ ಮಾಡಿದ್ವಿ. ಅದು ನೆಲ ಲೂಸ್ ಇತ್ತಲ್ಲ, ಒಳಗೆ ಗೊಬ್ಬರ ಮಣ್ಣು ಇತ್ತಲ್ಲ, ಸಸಿ ಹೋಗೋಗಿ ಬಂತು, ನೀರಿನ ತೊಂದರೆ ಮಾಡಲಿಲ್ಲ, ಚೆನ್ನಾಗಿ ಬಂದು ನಮಗೆ ಐದು ವರ್ಷಕ್ಕೆ ಫಸಲು ಬಂತು. ಅದರಲ್ಲಿ ಯಾವುದು ರೋಗ ಏನು ಇಲ್ಲ? ಇಲ್ಲ ಸರ್, ಈಗ ಒಂದೊಂದು ಮರ ಇದ ಹೋಗ್ತಾ ಇದಾವೆ. ಮೊನ್ನೆ ಸಿಡ್ಲೊಡೆದೊಂದು ಮರ ಹೋಯ್ತು, ಓದ್ಕಿದ್ಕೆ ಹಂಗೆ ತೆಗೆದು ಹಂಗೆ ಗಿಡ ಹಾಕ್ತೀವಿ. ಮುಂಚೆ ಎಲ್ಲ ಈ ತೆಂಗಿನ ಮರಕ್ಕೆ ತುಂಬಾ ರೋಗಗಳು ಬಂತು ಅಂತ ಹೇಳಿ ಕೇಳ್ಪಟ್ರು, ಆ ಟೈಮಲ್ಲೆಲ್ಲ ಯಾವ ತರ ಮಾಡಿದ್ರು? ಇಲ್ಲ ಸರ್, ಅವಾಗ ನಮಗೆ ಬರಲಿಲ್ಲ, ಅದು ಕಪ್ಪು ತಲೆ ಉಳಿದ ರೋಗ ನಮಗೆ ಬರಲಿಲ್ಲ. ಬರಬಹುದು ಅಂತ ನಿರೀಕ್ಷೆ ಇತ್ತು, ಆದ್ರೂ ನಮಗೇನು ತಂಟ್ಲಿಲ್ಲ ಅದು. ನೀವೇನು ಮುಂಜಾಗ್ರತವಾಗಿ ಏನು ಮಾಡ್ಕೊಂಡಿರ್ಲಿಲ್ಲ? ಇಲ್ಲ, ಏನು ಮಾಡಿಲ್ಲ ಸರ್. ಏನು ಸ್ವಲ್ಪ ನುಸಿ ರೋಗದ ಒಂದು ಸ್ವಲ್ಪ ಕಾಟ ಬಂತು, ಅವು ಮಳೆ ಜಾಸ್ತಿ ಆದಂಗೆ ಅದು ನುಸಿ ರೋಗನು ಕಡಿಮೆ ಆಯ್ತು. ಒಂದ್ ವರ್ಷ ಎರಡು ವರ್ಷ ಆಯ್ತು ಸ್ವಲ್ಪ ಮಳೆ ಕಡಿಮೆ ಆದಾಗ ನುಸಿ ರೋಗ ಜಾಸ್ತಿ ಆಗಿತ್ತು, ಈಗ ಅದು ನುಸಿ ರೋಗನೂ ಇಲ್ಲ. ತೆಂಗಿಗೆ ಹೆಚ್ಚು ನೀರು ಬೇಕೋ ಏನು ಅಂತೀರಾ? ಇಲ್ಲ, ಏನು ಅಂತ ನೀರೇನು ಬೇಕಾಗಲ್ಲ ಸರ್. ಏನು ಗಿಡ ಮೂರ್ನಾಲ್ಕು ವರ್ಷ ಸ್ವಲ್ಪ ಕ್ಲೀನಸ್ ಹಾಕಿಬಿಟ್ರೆ ಬೇರೆ ಆಳ ಹೋಗೋದ್ರಿಂದ ನೀರಾವರಿ ಏರಿಯಾ ಎಲ್ಲ ಒಳಗೆ ಭೂಮಿ ಹಸಿದ್ದೇ ಇರುತ್ತೆ, ಅದಕ್ಕೆ ಬೆಳ್ಕೊಂಬಿಡುತ್ತೆ ಅದು. ನಿರ್ವಹಣೆ ಆಯ್ತು, ಕಾಯಿ ಅಂದ್ರೆ ಮರಕ್ಕೆ ಎಷ್ಟೆಷ್ಟು ಬಿಡ್ತಾವ ನಿಮ್ಗೆ? ಮೊದಲು ಸ್ಟಾರ್ಟಿಂಗ್ ಸರ್ ಬರೀ ನಮ್ದಷ್ಟೇ ಇದ್ದು, ಎರಡು ಸಾಲ ಹಾಕಿದ್ವಿ, ಆ ಕಡೆ ಕಡೆ ಫ್ರೀ ಇತ್ತು ಜಾಗ. ಒಂದೊಂದ್ಸರಿ ಕೆಡಿದು ಒಂದು ಮರದಾಗ ಎರಡು ಗುಂಜು ಗೊನೆ ಕೆಡಿದ್ರೆ ಅರವತ್ತು ಎಪ್ಪತ್ತು ಕಾಯಿ ಬೀಳವು ಒಂದ್ಸರಿಗೆ. ಹೆಚ್ಚು ಕಮ್ಮಿ 150 ತನಕ ಬರೋದು ವರ್ಷಕ್ಕೆ ಒಂದ್ ಮರದಿಂದ. ಈಗ ಅಕ್ಕಪಕ್ಕದವರು ಎಲ್ಲರೂ ಹಾಕ್ಬಿಟ್ರಲ್ಲ, ನೆಲದಲ್ಲಿ ಬೇರಿಂದು ಜಾಸ್ತಿ ಆಯ್ತು, ಮೇಲ್ಗಡೆ ಗರಿ ಒಂದ್ಕೊಂದು ಕೂಡಿಕೆಂದು ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ಕಡಿಮೆ ಫಸಲು. ಈಗ ಎಷ್ಟು ಡೈ ಇಡ್ತಿರೋದು? ಅವಾಗ 28 ಬಂದ್ರಂತೆ ಇಟ್ಟಿದ್ದೆ ಸರ್. ಅವಾಗ 60 ಅಗಲ ಹೊಲ ಅದು, ಆ ಕಡೆ ಒಂದ್ ಸಲ ಈ ಕಡೆ ಒಂದ್ಸಲ ಅಷ್ಟೇ ಕಟ್ಟಿದ್ದು. ಗಿಡದಿಂದ ಗಿಡಕ್ಕೆ 28 ಡಾಯ ಇಟ್ಟು ಮಾಡಿದ್ವಿ. ಈಗ ಏನ್ ಮಾಡ್ಬಿಡ್ತು, ಅಕ್ಕಪಕ್ಕದವರು 28 ನಮ್ದಿದ್ರೆ ಅದ್ರ ಮಧ್ಯಕ್ಕೆ ಅವರು ಆ ಕಡೆ ಪಕ್ಕದಾಗ ಹಾಕಿದ್ರು. ಹಂಗಾಗಿ ಸ್ವಲ್ಪ ಗರಿ ಅದು ಕೂಡೋದು ಕೆಳ ಬೇರು ನೆಲ ತುಂಬಾ ಬೇರೆ. ಈಗ ಹಂಗಾಗಿ ಬೇರನ್ನೆಲ್ಲ ನೀಟ್ ಮಾಡೋದೆಲ್ಲ ಮಾಡಲ್ಲ, ಮರ ಮೇಲ್ಗಡೆ ಮರ ಸೋಸ್ತೀವಿ ನಾವು. ಯಾವ ತರ? ಕಾಯಿ ಕೆಡೋರು ಬರ್ತಾರಲ್ಲ, ಆ ಮರದಾಗ ಏನ್ ಗಲೀಜೇನ ಇರ್ತ ಕುರ್ಮ ಅವೆಲ್ಲ ಅವನ್ನೆಲ್ಲ ಒಣಗಿದ ಭಾಗನೆಲ್ಲ ಕಿತ್ತಾಕ್ತಾರೆ, ಕಿತ್ತ ಕಾಯಿ ಕಿತ್ತಾಕ್ತಾರೆ. ಇಲ್ಲ, ನಾವು ಕಾಯಿಗೆ ಕಾಯಿಗೋಸ್ಕರನೇ ಕೆಡತೀವಿ, ಎಳ್ನೀರ್ಗೆ ಕೊಡಲ್ಲ. ಕಾಯಿ ಕೆಡವಿ ಅದನ್ನ ತಂದು ಮನೆ ತಾವಕ್ಕೆಂದು ಹಸಿ ಕಾಯಿಗೆ ಕೊಡ್ತೀವಿ. ಈಗೇನು ಮಾರ್ಕೆಟ್ ರೇಟ್ ಏನಿರುತ್ತೆ, ಮುಂಚೆ ಪೀಸ್ ಲೆಕ್ಕ ಕೊಡ್ತಿದ್ವಿ, 2-2.5 ರೂಪಾಯಿದಲ್ಲೂ ಮಾಡಿದ್ವಿ ಕಾಯ. ಈಗ 20 ರೂಪಾಯಿ ತನಕಲ್ಲೂ ಮಾಡಿದ್ದೀವಿ. ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ, 22 ರೂಪಾಯಿ ಕೆ ಜಿ ಹಂಗೆ ಮೊನ್ನೆ ಕೊಟ್ವಿ, ಈಗಲೇ 24 ರೂಪಾಯಿ ಆಗಿದೆ. ಅಂದ್ರೆ ಒಂದು ಕಾಯಿ ಎಷ್ಟು ಕೆ ಜಿ ಬೀಳಬಹುದು? ದಪ್ಪ ಕಾಯಿ 3/4 ಕೆ ಜಿ ಬರುತ್ತೆ, ಒಟ್ಟು 3/4 ಕೆ ಜಿ, 2 ಕಾಯಿ ಅರ್ಧ ಕೆ ಜಿ ಒಂದು ಬರ್ತವೆ, ಕೊನೆಗೆ 1 ಕೆ ಜಿ 3 ಕಾಯಿ ಬರ್ತವೆ ಸಣ್ಣ ಕಾಯಿ, ಒಟ್ಟ ತೂಕಕ್ಕೆ ಹೋಗ್ಬಿಡುತ್ತೆ. ಅಂದ್ರೆ ಸಿಪ್ಪೆ ಕಾಯಿ ಕೊಡ್ತೀರಾ, ಸುಲ್ ಕೊಡ್ತೀವಿ? ಇಲ್ಲ, ಸುಲ್ ಕೊಡ್ತೀವಿ, ನಮಗೆ ಸಿಪ್ಪೆ ಬೇಕಾಗಿರೋದ್ರಿಂದ ಸುಲ್ ಕೊಡ್ತೀವಿ. ಏನ್ ಮಾಡ್ತೀರಾ ಸಿಪ್ಪೆ? ಸಿಪ್ಪೆ ಇದು ಈಗ ಅಡಿಕೆ ಬೇಸಕ್ಕೆ ಒಲಿಗೆ ಹಾಕ್ತಿವಿ, ನೀರೊಲಿಗೆ ಬೇಕು, ಹಂಗಾಗಿ ಅದನ್ನ ಸ್ಟಾಕ್ ಮಾಡ್ಕೊಂತೀವಿ. ಯಾವರಿಂದ ಬರ್ತಾರೆ ಮಾರ್ಕೆಟಿಂಗ್ಗೆ? ಇಲ್ಲೇ ನಲ್ಲೂರೇ ಸರ್, ನಲ್ಲೂರೇ ಬಂದು ಒಯ್ತಾರೆ. ಖರ್ಚಿಗೆ ಅದು ಬರ್ತಕ್ಕಂಥ ಲಾಭ ಸರಿ ಹೋಗುತ್ತಾ? ಸರಿ ಹೋಗುತ್ತೆ ಸರ್. ಎಷ್ಟು ಬರುತ್ತೆ ನಿಮಗೆ ಲಾಭ ತೆಂಗಿನಿಂದ? ತೆಂಗಿನಿಗೆ 2 ತಿಂಗಳಿಗೆ ಒಂದ್ಸರಿ ರೇಟ್ ಜಾಸ್ತಿ ಇದ್ರೆ 15,000-20,000 ತನಕ ಬರುತ್ತೆ, ಕಡಿಮೆ ಇದ್ರೆ 10,000-12,000 ಹಿಂಗಾಗುತ್ತೆ. ಎಷ್ಟು ಮರ ಇದಾವೆ ಅಂತ ಹೇಳಿದ್ರೆ? 60 ಮರ ಇದಾವೆ. ಎಷ್ಟು ಕಾಯಿ ಬಿಡುತ್ತವೆ? ಒಂದೊಂದ್ಸರಿ 1,000 ಕಾಯಿ ಬೀಳುತ್ತೆ, ಒಂದ್ಸರಿ ಕೆಡವಿದ್ರೆ 2 ತಿಂಗಳಿಗೆ ಒಂದ್ಸರಿ 1,000 ಕಾಯಿ ಬೀಳುತ್ತೆ. ಅಂದ್ರೆ ಆ ಸಮಯದಲ್ಲಿ ಕೆಡವಿದ ತಕ್ಷಣ ಮಾರ್ತೀರಾ ಅಥವಾ ಸ್ವಲ್ಪ ದಿವಸ ಇಡ್ತೀರಾ? ಇಲ್ಲ, ಕೆಡವಿದ ತಕ್ಷಣನೇ ಬಂದು ಮಾರ್ತೀವಿ. ಅಂದ್ರೆ 2 ತಿಂಗಳಿಗೆ ಒಂದ್ಸರಿ ಆದಾಯ ನೀವು ನೋಡ್ತಾನೆ ಇರ್ತೀರ? 2 ತಿಂಗಳಿಗೆ ಒಂದ್ಸರಿ ಕನಿಷ್ಠ ಅಂದ್ರೆ 10,000 ರೂಪಾಯಿ ಸಿಕ್ಕೇ ಸಿಗುತ್ತೆ. ಅಂದ್ರೆ ವರ್ಷಕ್ಕೆ ಅಂದ್ರೆ 60,000 ರೂಪಾಯಿ? 60,000 ರೂಪಾಯಿ ಗ್ಯಾರಂಟಿ. ಖರ್ಚು ಕಳೆದ ಎಷ್ಟು ಉಳಿಯುತ್ತೆ ನಿಮಗೆ ತೆಂಗಲ್ಲಿ? ಖರ್ಚು ಅದೇ ಸರ್, ಅದೇ ಕೆಡವಷ್ಟೇ, ಕೆಡಸೋದು ಮನೆ ತರದೇ ಖರ್ಚು ಅಷ್ಟೇ, ಇನ್ ಬೇರೆ ಏನ್ ಖರ್ಚು ಇಲ್ಲ ಅದಕ್ಕೆ. ಅಡಿಕೆ ಹೊಲ್ಸ್ಕೊಂಡ್ರೆ ತೆಂಗು ಉತ್ತಮನ ಅಥವಾ ಅಡಿಕೆ ಉತ್ತಮನ? ಅಲ್ಲ, ಇವತ್ತಿನ ರೇಟ್ನಾಗೆ ಅಡಿಕೆ ಉತ್ತಮ ಸರ್. ಮೊನ್ನೆ ಸ್ವಲ್ಪ ಅಡಿಕೆ ರೇಟ್ ಕಡಿಮೆ ಇದ್ದಾಗ ತೆಂಗು ಉತ್ತಮ ನಂಗಾಯ್ತು. ಅವಾಗ ಏನ್ ಮಾಡಿದ್ರು, ತೆಂಗಿನ ಕೆಲವರು ಅಡಿಕೆ ತೋಟ ತಂದು ತೆಂಗು ಬೆಳೆಸಿದ್ರು. ಈ ಅಡಿಕೆ ರೇಟ್ ಆಗಿರೋದ್ರಿಂದ ಈ ತೆಂಗಿನ ಮರ ಕಡೆ ಅಡಿಕೆ ಬೆಳೀತಾ ಇದಾರೆ. ಅಂದ್ರೆ ಅಡಿಕೆ ನಿರಂತರವಾಗಿ ಬರ್ತಾ ಇರುತ್ತೆ, ರೇಟ್ ಇರ್ಲಿ ರೇಟ್ ಇಲ್ದಲೇ ಇರ್ಲಿ. ನೀವು ಮುಂದೆ ಇದನ್ನ ಚೇಂಜ್ ಮಾಡಿ ಬೇರೆ ಏನಾದ್ರು ಬೆಳಿಬೇಕು ಅಂತ ಮನ್ಸಲ್ಲಿ? ಇಲ್ಲ ಇಲ್ಲ, ಈ ಅಡಿಕೆ ತೆಂಗು ಇದೇ ಮಾಮೂಲಿನೇ. ಒಟ್ಟಲ್ಲಿ ಈ ಅಡಿಕೆ ಮತ್ತೆ ತೆಂಗು ಬೆಳೆದು ಸಂತೋಷವಾಗಿದ್ದೀರಿ ಕೃಷಿ ಮಾಡಿ? ಸಂತೋಷವಾಗಿದ್ದೀವಿ ಸರ್, ಏನ್ ತೊಂದರೆ ಇಲ್ಲ. ಈ ಕಾರ್ಯಕ್ರಮ ಕೇಳ್ತಕ್ಕಂತ ಉಳಿದ ರೈತರಿಗೆ, ತಾವು ಬೆಳೆದಿರೋದು ಎರಡೇ ಬೆಳೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಉಳಿದ ರೈತರಿಗೆ? ಅಲ್ಲ, ಈ ಕಷ್ಟಪಟ್ಟು ಮಾಡಿದ್ರೆ ಅಡಿಕೆಯಿಂದಲೂ ಲಾಭ ಐತೆ, ತೆಂಗಿನಿಂದಲೂ ಲಾಭ ಐತೆ ಸರ್. ಈಗ ಅಡಿಕೆ ಎಲ್ಲರೂ ಈ ಮಳೆಗಾಲನ ಆಗಿದೆ, ಸರಿ ನೀರಿನ ತಾಪತ್ರೆ ಆದ್ರೆ ಅಡಿಕೆ ಹೋಗೇ ಬಿಡ್ತತೆ, ತೆಂಗು ಉಳಿತತೆ. ಅದಕ್ಕೋಸ್ಕರ ತೆಂಗುನು ಕಳ್ಕೋಬಾರ್ದು. ಈಗ ಅಡಿಕೆ ಒಂದ್ ಪಕ್ಷ ಹೋದ್ರೆ ತೆಂಗು ಉಳಿದಿರುತ್ತೆ. ಈಗ ನಾವು ಅದ್ ಬೆಳಿಬೇಕು ಅಂದ್ರೆ ತೆಂಗಿನ ಮರಕ್ಕೆ ಬರೀ ಕಾಳು ಮೆಣಸು ಬೆಳೆಸಿದ್ರು ಲಾಭ ಪಡಿಬಹುದು. ಈಗ ನಮಗ ಅದು ಆಗಲ್ಲ ಅಂತದ್ದೇ ಕೈ ಬಿಟ್ಟಿದೀವಿ ಅಷ್ಟೇ. ಅನುಕೂಲ ಇದೆ ಸರ್, ಒಟ್ಟು ಅಡಿಕೆ ತೆಂಗು ಎರಡೂ ಉತ್ತಮನೆ. ಒಟ್ಟಿನಲ್ಲಿ ಕೃಷಿ ಮಾಡಿದ್ರೆ ನೆಮ್ಮದಿ? ಕೃಷಿ ನೆಮ್ಮದಿ ಇದೆ ಸರ್. ಒಳ್ಳೇದು ತಿಪ್ಪೇಶಪ್ಪ ಅವರೇ, ತಮ್ಮ ಒಂದು ಅನುಭವವನ್ನ ತಾವು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಅಡಿಕೆ ಮತ್ತು ತೆಂಗಿನ ಕೃಷಿ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ಅರಿಶಿನ ಘಟ್ಟದ ತಿಪ್ಪೇಶಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಕೇಳಿ ಭದ್ರಾವತಿ ತಾಲೂಕು ಅತ್ತಿಗುಂದ ಅರಳಿಹಳ್ಳಿಯ ಗೋಣಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಪೋಜಾದಂದ ಸೋನಾವಿಗೆ ಪೋಜಾದ ಪೋದಣ್ಣ ಭೂಮಿಯ ಸಣ ಮಾಡಣ್ಣ ಭೂಮಿ ಬೇಡ